ಆಕಾಶವಾಣಿ ಸಮಯ 7:15. ಈಗ ಕೃಷಿರಂಗ. ರೈತ ಬಾಂಧವರಿಗೆಲ್ಲ ನಮ್ಮ ಕೆಲವು ಜಾಹೀರಾತುಗಳು. ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳಲ್ಲಿ ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡೆಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಮ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಮ್ಮ ಮುಖ್ಯವಾದ ಒಂದು ತರಕಾರಿ ಬೆಳೆ, ಹೌದು, ಇದನ್ನ ವಾಣಿಜ್ಯ ಬೆಳೆ ಅಂತ ಕೂಡ ನಾವು ಪರಿಗಣಿಸ್ತೀವಿ. ಹೌದು ಸರ್. ಇದನ್ನ ನಮ್ಮ ರಾಜ್ಯದ ವಿವಿಧ ಭಾಗ ಎಲ್ಲ ಎಲ್ಲಿ ಸ್ವಲ್ಪ ಹೆಚ್ಚಾಗಿ ಮಳೆ ಚೆನ್ನಾಗಿ ಬರುತ್ತೆ ಅಂತ, ಮಳೆ ಆಶ್ರಿತ ಬೆಳೆ. ಇನ್ನ ನಮ್ಮ ದಕ್ಷಿಣ ಭಾಗದ ಜಿಲ್ಲೆಗಳಾದ ಬೆಂಗಳೂರು, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ ಸುಧಾರಿತ ಒಂದು ಬೇಸಾಯ ಕ್ರಮಗಳ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡಬೇಕು. ಮೊದಲಿಗೆ ಈ ಆಲೂಗಡ್ಡೆ ಬೆಳೆಯ ಒಂದು ಸಾಮಾನ್ಯವಾದ ಪರಿಚಯವನ್ನು ಮಾಡಿಕೊಡ್ತೀರಾ? ಮೊದಲನೇದಾಗಿ ಆಲೂಗಡ್ಡೆ ಬೆಳೆ ಇದರದ ಏನಂತೀವಿ ಅಂದ್ರೆ, ಮೂಲತಃ ಇದು ದಕ್ಷಿಣ ಅಮೆರಿಕಕ್ಕೆ ಸೇರಿದಂತಹ ಬೆಳೆ, ಆಮೇಲೆ ಬೇರೆ ದೇಶಗಳಿಗೆಲ್ಲ ಇದು ಪರಿಚಯ ಆಗಿರುವಂತಹ ಬೆಳೆ. ಈ ಬೆಳೆ ಆಲೂಗಡ್ಡೆ ಬೆಳೆ ನಮ್ಮ ರಾಜ್ಯದಲ್ಲೂ ಕೂಡ ಮುಖ್ಯ ವಾಣಿಜ್ಯ ತರಕಾರಿ ಬೆಳೆಯಾಗಿದ್ದು, ಇದನ್ನ ನೀರಾವರಿ ಸೌಲಭ್ಯದಲ್ಲೂ ಮತ್ತು ಮಳೆಯಾಶ್ರಿತ ಬೆಳೆಯಾಗೂ ಇದನ್ನ ಬೆಳಿಬಹುದು. ಹವಾಗುಣ ಹೇಗಿರಬೇಕಾಗುತ್ತೆ? ಈ ಆಲೂಗಡ್ಡೆಗೆ ಮಣ್ಣು ಅಂದ್ರೆ ಫಲವತ್ತಾದ ಕಪ್ಪು ಹಾಗೂ ಮರಳು ಮಿಶ್ರಿತ ಮಣ್ಣು ಬೇಕಾಗುತ್ತೆ, ಹಾಗೂ ನೀರು ಬಸಿದು ಹೋಗುವಂತಹ ಒಂದೇ ಜೀವಿ ರಸಸಾರ ಅದು 5.5-7.5 ಇದ್ರೆ ತುಂಬಾ ಅನುಕೂಲ ಈ ಬೆಳೆಗೆ. ನಾನು ಈಗಾಗಲೇ ಹೇಳಿದೆ, ಸವಳು ಮತ್ತು ಜೌಗು ಪ್ರದೇಶ, ಜೌಗು ಪ್ರದೇಶ ಅಂತ ಸೆಂಟಿಗ್ರೇಡ್ ಉಷ್ಣಾಂಶ ಇದ್ರೆ ತುಂಬಾ ಚೆನ್ನಾಗಿ ಗಡ್ಡೆ ಕಟ್ಟುತ್ತದೆ. ಇದಕ್ಕೆ ದಿನದ ಅವಧಿ ಕಡಿಮೆ ಇದ್ದಷ್ಟು ಮತ್ತೆ ರಾತ್ರಿ ಅವಧಿ ಹೆಚ್ಚು ಇದ್ದಷ್ಟು, ಯಾಕಂದ್ರೆ ಇದು ತಂಪು ಹವಾಗುಣ ಬಯಸುವಂತ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. 30°C ಹೋದಂಗೆಲ್ಲ ಪೂರ್ತಿಯಾಗಿ ಅಂದ್ರೆ ಸಂಪೂರ್ಣವಾಗಿ ಗಡ್ಡೆ ಉತ್ಪಾದನೆ ಆಗೋದು ಸಂಪೂರ್ಣವಾಗಿ ನಿಂತು ಹೋಗ್ಬಿಡುತ್ತೆ ಗಡ್ಡೆ ಉತ್ಪಾದನೆ. ಇನ್ನ ನಾವು ಆಲೂಗಡ್ಡೆ ಬೇಸಾಯ ಮಾಡಬೇಕು ಅಂದ್ರೆ ಯಾವ್ಯಾವ ಕಾಲದಲ್ಲಿ ಬಿತ್ತನೆ ಮಾಡ್ಕೊಳ್ಳೋದು ಒಳ್ಳೇದು ಅಂತೀರಿ? ಆಲೂಗಡ್ಡೆ ಬಿತ್ತನೆ ಕಾಲ ನಾವು ವರ್ಷವಿಡೀ ಆಲೂಗಡ್ಡೆನ ಬಿತ್ತನೆ ಮಾಡಬಹುದು. ಈ ರೋಗ ತಡೆ ಆಗೋದ್ರಿಂದ ನಮ್ಗೆ ಏನಾಗುತ್ತೆ ಅಂತ ಅಂದ್ರೆ, ತಡೆಗಟ್ಟೋದ್ರಿಂದ ಇಳುವರಿನೂ ಕೂಡ ಹೆಚ್ಚಾಗುತ್ತೆ. ಅದಲ್ಲದೆ ನೀರಾವರಿ ಸೌಲಭ್ಯದಲ್ಲಿ ಆತಾದ್ರೆ ಅಕ್ಟೋಬರ್ ಮತ್ತೆ ನವೆಂಬರ್ ತಿಂಗಳಲ್ಲೂ ಕೂಡ ನಾವು ಅಂದ್ರೆ ಕುಫ್ರಿ ಚಂದ್ರಮುಖಿ, ಕುಫ್ರಿ ಜ್ಯೋತಿ, ಕುಫ್ರಿ ಸಿಂಧೂರಿ, ಕುಫ್ರಿ ಪುಕ್ರಾಜ್, ಕುಫ್ರಿ ಜವಾಹರ್, ಕುಫ್ರಿ ಬಾದ್ಶಾ ಮತ್ತು ಕುಫ್ರಿ ಸೂರ್ಯ. ವಿಶೇಷತೆಗಳೇನು ಅಂತಾರೆ, ಕುಫ್ರಿ ಪುಕ್ರಾಜ್ ಅಂತ ಇದೆಯಲ್ಲ, ಈ ತಳಿ ಇತ್ತೀಚೆಗಷ್ಟೇ ಕರ್ನಾಟಕಕ್ಕೆ ಬಿಡುಗಡೆ ಆದಂತಹ ತಳಿ ಇದು. ಇದನ್ನ ಈ ತಳಿನ ಆಸನ್ ಮತ್ತು ಸರಾಸರಿ 1 ಹೆಕ್ಟೇರ್ಗೆ 30-32 ಟನ್ ಅಷ್ಟು ಇಳುವರಿ ಕೊಡುತ್ತೆ. ಮತ್ತೆ ಈಗಾಗ್ಲೇ ಹೇಳ್ದೆ ನಾನು, ಇವಾಗ ಅಂಗಮಾರಿ ರೋಗ ತುಂಬಾ ಹೆಚ್ಚು, ಅದು ಇದು ಬಯಲು ಸೀಮೆ ಮತ್ತು ಗುಡ್ಡಗಾಡು ಪ್ರದೇಶಗಳು ಅಂದ್ರೆ ಇವಾಗ ಚಿಕ್ಕಬಳ್ಳಾಪುರ ಆಗಿರ್ಬೋದು, ಕೋಲಾರ, ಚಿತ್ರದುರ್ಗ ಈ ತರ ಜಿಲ್ಲೆಗಳಿಗೆ ಹೊಂದ್ಕೊಳ್ಳುವಂತಹ ತಳಿ, ಇವುಗಳನ್ನ ತಡೆದುಕೊಳ್ಳುವಂತಹ ಶಕ್ತಿ ಕೂಡ ಈ ತಳಿ ಹೊಂದಿರುತ್ತೆ. ಅಂದ್ರೆ ಕುಫ್ರಿ ಪುಕ್ರಾಜ್ ಮತ್ತೆ ಕುಫ್ರಿ ಬಾದ್ಶಾ, ಹೌದು, ಇವು ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಜನಪ್ರಿಯವಾಗಿರುವ. ಮೊದಲನೇದಾಗಿ ಆಲೂಗಡ್ಡೆಯಲ್ಲಿ ಬೀಜದ ಗಡ್ಡೆಗಳು 1 ಎಕರೆಗೆ ಅಂದ್ರೆ ಪ್ರತಿ ಎಕರೆಗೆ ಎಷ್ಟು ಬೇಕಾಗುತ್ತೆ ಅಂತ ಅಂದ್ರೆ, ನೀರಾವರಿ ಪ್ರದೇಶ ಅಂತ ಅಂದ್ರೆ 600-800 ಕಿಲೋ 10 ಟನ್ನು, ಮತ್ತೆ ಮಳೆಯಾಶ್ರಿತ ಬೆಳೆಗೂ ಕೂಡ 10 ಟನ್ನು. ಈ ಬೆಳೆಯಲ್ಲಿ ಗಡ್ಡೆಗಳು ಬರೋದ್ರಿಂದ ಹೆಚ್ಚು ಸಾವಯವ ಗೊಬ್ಬರ ಹಾಕಬೇಕು, ಹೆಚ್ಚು ಸಾವಯವ ಗೊಬ್ಬರ ಹಾಕಬೇಕಾಗುತ್ತೆ, ಮತ್ತು 40 ಕಿಲೋಗ್ರಾಂ ಪೊಟ್ಯಾಶ್ ಬೇಕಾಗುತ್ತೆ. ಇವು ಬೇಕಾಗುವಂತ ಬೇಸಾಯ ಮತ್ತು ಬೀಜದ ಗಡ್ಡೆಗಳು ಅಂತ ಹೇಳಬಹುದು. ಹೌದು ಸರ್. ಇನ್ನ ಈ ಆಲೂಗಡ್ಡೆ ಬೆಳೆಯ ಒಂದು ಬಿತ್ತನೆ ಗಡ್ಡೆಗಳಾಗ್ಲಿ ಕೀಟ ಆಗ್ಲಿ ಯಾವುದೇ ತೊಂದರೆಯಿಂದ ಇರಬಾರದು, ರೋಗ ಮುಕ್ತ ಆಗಿರುವಂತಹ ಗಡ್ಡೆಗಳು, ಮತ್ತೆ ಗಡ್ಡೆಗಳು ಅವಾಗ ತಾನೆ ಮೊಳಕೆ ಒಡೆಯಕ್ಕೆ ಪ್ರಾರಂಭ ಆಗಿರುವಂತಹ ಗಡ್ಡೆಗಳ ನಾವು ಬಿತ್ತನೆ ಮಾಡೋದಕ್ಕೆ, ಇನ್ನು ದೊಡ್ಡದಾಗಿರೋ ಗಡ್ಡೆಗಳು ಅಂತ ಅಂದ್ರೆ ಅದನ್ನ ನಾವು ಉದ್ದವಾಗಿ ಕತ್ತರಿಸ್ಬಿಟ್ಟು ಆಮೇಲೆ ಬಿತ್ತನೆಗೆ ನಾವು ಉಪಯೋಗಿಸ್ಬೇಕಾಗುತ್ತೆ. ಆದ್ರೆ ಕತ್ತರಿಸಿದ ಗಡ್ಡೆಗಳು ಎಲ್ಲದನ್ನು ಮೊಳಕೆ ಒಡೆಯೋದಿಲ್ಲ, ಹಾಗಾಗಿ ಕನಿಷ್ಠ ಅಂದ್ರು 2-3 ಉಬ್ಬಿದಂತಹ ಕಣ್ಣುಗಳು ಇರಬೇಕು. ಪ್ರತಿ ಸಲ ನಾವು ಗಡ್ಡೆನ ಕತ್ತರಿಸಬೇಕಾದ್ರೆ ಕುಡುಗೋಲಿಂದ ಮತ್ತೆ ಅದನ್ನೇ ಉಪಯೋಗಿಸೋದಕ್ಕೂ ಕೂಡ ಪ್ರಾರಂಭಿಸಿದ್ದಾರೆ. ಅಂದ್ರೆ ಅವಾಗ ಕತ್ತರಿಸೋ ಅಗತ್ಯ ಬರೋದಿಲ್ಲ. ಕತ್ತರಿಸೋ ಅಗತ್ಯ ಬರೋದಿಲ್ಲ. ಅದೇ ವಿಶೇಷವಾಗಿ ಹೆಚ್ಚು ಅನುಸರಿಸ್ತಾ ಇದ್ದಾರೆ. ಹೌದು ಸರ್, ಇವಾಗ ಕೆಲವೊಬ್ಬರಿಗೆ ಗೊತ್ತಾಗೋದಲ್ಲ ಅದರಲ್ಲಿ ಕಣ್ಣುಗಳು ಇರುತ್ತೋ ಇಲ್ವೋ ಅಂತ, ಅವಾಗ ಮೊಳಕೆಯಲ್ಲೆಲ್ಲ ತೊಂದರೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಒಂದೇ ಗಡ್ಡೆ ಇದ್ರೇನೆ ಬಹಳ ಅನುಕೂಲ ಅಂತೀರಿ. ಹೌದು ಸರ್, ಒಂದ್ ಸಾರಿ ನಾವು ಇರುತ್ತೆ, ಹಾಗಾಗಿ ನಾವು ಚೆನ್ನಾಗಿ ಉಳುಮೆ ಮಾಡಿದ್ರೆ ಇದರಿಂದ ಈ ತೊಂದರೆಯಿಂದ ಹೊರಗಡೆ ಬರಬಹುದು. ಹಾಗಾಗಿ ನಾವು 3-4 ಸಾರಿ ಉಳುಮೆ ಮಾಡಿಬಿಟ್ಟು ಬಿತ್ತನೆ ಮಾಡೋದು ತುಂಬಾ ಒಳ್ಳೇದು. ಮತ್ ಪ್ರತಿ ಉತ್ತಕ್ಕೂ 18 ಲೀಟರ್ ಸಿಂಪರಣೆ ಮಾಡಿದ್ರೆ ನಾವು ಈ ಗೆದ್ದಲಿನ ಸಮಸ್ಯೆಯಿಂದ ಹೊರಗಡೆ ಬರಬಹುದು. ಅಂದ್ರೆ ಈ ಕಪ್ಪು ಮಣ್ಣಿಗಿಂತ ಈ ಕೆಂಪು ಮಣ್ಣಲ್ಲಿ ನಾವು ಅದೇ 1 ಎಕರೆಗೆ 10 ಟನ್ ಕೊಟ್ಟಿಗೆ ಗೊಬ್ಬರ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು, ಕೊಟ್ಟಿಗೆ ಗೊಬ್ಬರದ ಜೊತೆಗೆ ನಾವು ಜೈವಿಕ ಗೊಬ್ಬರಗಳು ಅಂತ ಬರುತ್ತೆ, ಅಂದ್ರೆ ಟ್ರೈಕೋಡರ್ಮಾ, ಸೂಡೋಮೋನಸ್ ತಡೆಗಟ್ಟಬಹುದು. ಮುಖ್ಯವಾಗಿ ಜೈವಿಕ ಗೊಬ್ಬರಗಳನ್ನು ಕೂಡ ಜೈವಿಕ ಗೊಬ್ಬರಗಳು ಬಳಸ್ಕೋಬಹುದು ಈ ಕೊಟ್ಟಿಗೆ ಗೊಬ್ಬರದಲ್ಲಿ ಮಿಶ್ರ ಮಾಡಿಕೊಂಡು. ಹೌದು. ಆಮೇಲೆ ಎಷ್ಟು ಮೊದಲನೇಗೆ ಬಿತ್ತನೆ ಮಾಡಬೇಕಾದ್ರೇನೆ ಕೊಟ್ಟಿಗೆ ಗೊಬ್ಬರ ಹಾಕಬೇಕಾದ್ರೆ ಆ ಸಮಯದಲ್ಲೇ ನಾವು ಸಾರಜನಕನ 50% ಕೊಟ್ಬಿಟ್ಟು, ಅಂದ್ರೆ ಅರ್ಧ ಭಾಗ 50% ಆ ಸಮಯದಲ್ಲಿ ಮೇಲ್ಭಾಗ. ಹೌದು ಸರ್. ಅಂದ್ರೆ ಗಡ್ಡೆಗಳನ್ನ ಈ ಸಾಲ್ನಲ್ಲಿ ಈಗ ಅಂದ್ರೆ 8 ಅಂಗಲ ಅಂತರದಲ್ಲಿ ನಾವು ಅದನ್ನ ನಾಟಿ ಮಾಡ್ಕೋಬೇಕಾಗುತ್ತೆ ಸರ್. ನಾವು ಅಂದ್ರೆ 8 ಅಂಗಲ ಅಂದ್ರೆ ಸಾಧಾರಣವಾಗಿ ಒಂದು 20 ಸೆಂಟ್ ಅವರಿ ಆಶ್ರಯದಲ್ಲಿ ಬೆಳೆದಾಗ ನೀರನ್ನ ಹೇಗೆಲ್ಲ ಹಾಯಿಸಬೇಕಾಗತ್ತೆ? ಬಿತ್ತನೆಯ ನಂತರ ಅಂದ್ರೆ ತೆಳುವಾಗಿ ತುಂಬಾ ತೆಳುವಾಗಿ ನೀರನ್ನ ಹಾಯಿಸಬೇಕಾಗುತ್ತೆ. ಅದಾದ್ಮೇಲೆ ಮಣ್ಣಿನ ತೇವಾಂಶ ನೋಡ್ಕೊಂಡ್ಬಿಟ್ಟು ನಾವು ವಾರಕ್ಕೊಂದ್ಸರಿ ನೀರನ್ನ ಹಾಯಿಸಬೇಕಾಗುತ್ತೆ ಸರ್. ನಾವು ಒಂದು ಬೆಳೆ ಬೆಳೆಯೋದ ತಕ್ಷಣ ಅದು ಕಳೆಗಳು ಕೂಡ ಆ ಬೆಳೆಯಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಕೆಲವು ಹಸಿರುಗಡ್ಡೆಗಳನ್ನ ನೋಡ್ತಾ ಇರ್ತೀವಿ. ಹಾ ಸರ್, ಈ ತೊಂದರೆಯಿಂದ ನಾವು ಹೊರಗಡೆ ಬರಬೇಕು ಅಂದ್ರೆ 30-35 ದಿನಗಳ ಆದ್ಮೇಲೆ ಗಿಡಗಳಿಗೆ ಮಣ್ಣು ಏರಿಸೋದ್ರಿಂದ. ಹೌದು ಸರ್, ಪ್ರಾರಂಭದಿಂದಲೂ ನಾವು ಈ ಗಡ್ಡೆಗಳನ್ನು ನಾಟಿ ಮಾಡಿದ ದಿನದಿಂದ ಕಳೆ ನಿರ್ವಹಣೆ ಕಡೆಗೆ ಒಂದು ಕಣ್ಣಿಟ್ಟಿರ್ಬೇಕಾಗತ್ತೆ. ಹಾ ಸರ್, ಈಗೀಗ ಸ್ವಲ್ಪ ಈ ಕಳೆ ಮಾರನೇ ದಿನ ನಾವು ಇದನ್ನ ಸಿಂಪರಣೆ ಮಾಡಬೇಕಾಗುತ್ತೆ. ಹೌದು, ಮೆಟ್ರೋಬಿಸಿನ್ ಇದು ಅಂದ್ರೆ 70% ಅದರಲ್ಲಿ 0.75 ಕಿಲೋಗ್ರಾಂ ಹಾಕ್ಬೇಕು ಮೆಟ್ರೋಬಿಸಿನ್ ಜೊತೆಗೆ ಬದಲಾಗಿ, ಅಥವಾ ಅಂದ್ರೆ ಇದನ್ನ ಹಾಕ್ಬಹುದು ಅಥವಾ ಪೆಂಡಿಮಿತಲ್. ಇದು 750 ಲೀಟರ್ ಅಲ್ಲಿ ಇದನ್ನ 3.25 ಲೀಟರ್ ಹಾಕ್ಬಿಟ್ಟು ಸಿಂಪರ್ ಒಂದು ಪುಡಿ, ಇನ್ನೊಂದು ದ್ರಾವಣ ಎರಡನ್ನು ಕೂಡ ನಾವು ಬಳಸೋದಾದ್ರೆ ಅಥವಾ ಯಾವ್ದಾದ್ರು ಮಾತ್ರ ಬಳಸಬೇಕು. 750 ಲೀಟರ್ ನೀರಿನಲ್ಲಿ ಅದಂತೆ ನಾವು ಎಚ್ಚರ ವಹಿಸಬೇಕು ನಾವು ಸಿಂಪರಣೆ ಮಾಡಬೇಕಾದ್ರೆ. ಇದರಿಂದ ಬೀಜದಿಂದ ವೃದ್ಧಿ ಆಗಿರುವ ಕಳೆಗಳನ್ನೆಲ್ಲ ನಾವು ಹತೋಟಿ ಮಾಡಬಹುದು ಸರ್. ಅಂದ್ರೆ ಮುಖ್ಯವಾಗಿ ಇನ್ನ ಈ ಗುಣಮಟ್ಟದ ಆಲೂಗಡ್ಡೆಯನ್ನು ಪಡೆಯೋದಕ್ಕೆ ನಮ್ಮ ರೈತರಿಗೆ ತಾವು ಏನು ಕಿವಿ ಮಾತುಗಳನ್ನು ಹೇಳೋದಕ್ಕೆ ಬಯಸ್ತೀರಾ? ಮೊದಲನೇದಾಗಿ ಆಲೂಗಡ್ಡೆ ಬೆಳೆನ ಟೊಮೊಟೊ ಆಗ್ಲಿ, ಬದನೆ, ಮೆಣಸಿನಕಾಯಿ ಮತ್ತು ಒಗ್ಗೆ ಸೊಪ್ಪು ಈ ಬೆಳೆಗಳ ನಂತರ ನಾವು ಬೆಳೆಬಾರ್ದು. ಈಗಾಗ್ಲೇ ಹೇಳಿದೆ ನಾನು, ಇದು ಆಲೂಗಡ್ಡೆ ಸೊಲೊನೇಸಿ ಅನ್ನೋ ಕುಟುಂಬಕ್ಕೆ ಒಂದೇ ಕುಟುಂಬಕ್ಕೆ ಸೇರೋದ್ರಿಂದ ಅದರಲ್ಲಿರೋ ರೋಗಾಣುಗಳು ಕೀಟಾಣುಗಳು ಇದಕ್ಕೂ ಬರುವಂತಹ ಸಾಧ್ಯತೆ ಇರುತ್ತೆ. ವಿಶೇಷವಾಗಿ ಈಗ ಬೇರುಗಂಟು ಜಂತು ರೋಗ ಅಂತ. ಹೌದು ಹೌದು, ಬೇರುಗಂಟು ನೆಮಟೋಡ್ಸಿಂದ ಜಂತುಗಳು. ಹೌದು ಸರ್, ಇದು ಒಂದು ಅಂಶ. ಇನ್ನೊಂದು ಅಂಶ ಮತ್ತೆ ಬೆಳೆಗೆ ಹೆಚ್ಚಿನ ಸಾರಜನಕ ಕೊಡೋದ್ರಿಂದ ಗಡ್ಡೆಗಳು ಏನಾಗುತ್ತೆ ಅಂದ್ರೆ ತುಂಬಾ ಮೆದುವಾಗುತ್ತದೆ. ಹಾಗಾಗಿ ಇದಕ್ಕೆ ತುಂಬಾ ಸಾರಜನಕ ಅಂದ್ರೆ ನೈಟ್ರೋಜನ್ ಏನಂತೀವಿ ಅದು ತುಂಬಾ ಬೇಕಾಗುತ್ತೆ. ಅಂದ್ರೆ ನಾವು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕೊಡಬೇಕಾಗತ್ತೆ. ಹೌದು, ನೋಡಿಕೊಂಡು ತಾವೇನು ಈಗ ಶಿಫ್ಟ್ ಮತ್ತೆ ಈ ಮಣ್ಣು ಪರೀಕ್ಷೆ ಫಲಿತಾಂಶದ ಆಧಾರದ ಮೇಲೆ ಕೂಡ ನಾವು ಅದನ್ನ ಮಾರ್ಪಾಟ್ ಮಾಡ್ಕೋಬಹುದು. ಸರಿ, ಇದು ಒಂದು ಅಂಶ. ಮತ್ತೆ ಕೊಯ್ಲು ಮಾಡುವಾಗ ಅಂದ್ರೆ ನಾವು ಮತ್ತೆ ಹೆಚ್ಚು ತೇವಾಂಶ ಇದ್ದಾಗ ನಾವು ಕೊಯ್ಲು ಮಾಡಬಾರ್ದು. ನಾವು ಮಣ್ಣಿನ ತೇವಾಂಶ ನೋಡ್ಕೊಂಡ್ಬಿಟ್ಟು ನಾವು ಗಡ್ಡೆಗಳನ್ನ ಅಗ್ದು ತೆಗಿಬೇಕಾಗುತ್ತೆ. ಯಾಕಂದ್ರೆ ಹೆಚ್ಚು ತೇವಾಂಶ ಇದ್ರೆ ತುಂಬಾ ಬೇಗನೆ ಕೊಯ್ಲು ಮಾಡಿದ ಗಡ್ಡೆಗಳನ್ನ ನಾವು ಶೇಖರಣಿಸುವಾಗ ಅಂದ್ರೆ ಸಂಗ್ರಹಣೆ ಮಾಡ್ಬೇಕಾದ್ರೆ ಅದೇ ಆಲೂಗಡ್ಡೆ ಎಲೆಗಳಿಂದ ನಾವು ಅದನ್ನ ಮುಚ್ಚಬಾರ್ದು ಸರ್. ಅದು ಒಳ್ಳೇದಲ್ಲ, ಯಾಕಂದ್ರೆ ಇದರಿಂದ ಅದೊಂದು ಅಂಶ ಗಮನಿಸಬೇಕು. ಆಮೇಲೆ ನಾವು ಕೊಯ್ಲು ಮಾಡಿದ್ಮೇಲೆ ಗಡ್ಡೆಗಳನ್ನ ಚೆನ್ನಾಗಿ ಗಾಳಿ ಆಡುವಂತಹ ಒಣ ಪ್ರದೇಶದಲ್ಲಿ 8-10 ದಿವಸ ಆಗ್ಬಹುದು ಹರಡಬೇಕು. ಕೊಯ್ಲು ಮಾಡೋದಕ್ಕೆ 4 ವಾರಗಳ ಮುಂಚೆನೆ MH ಅಂದ್ರೆ ಮ್ಯಾಲಿಕ್ ಹೈಡ್ರೆಸೈಡ್ ಅಂತ ಹೇಳ್ಬಿಟ್ಟು ಬರುತ್ತೆ, ಅದನ್ನ ಸಿಂಪರಣೆ ಮಾಡಿದ್ರೆ ನಾವು ಸಂಗ್ರಹಣೆ ಸಮಯ ಮಾಡ್ಕೋಬಹುದು. ಹೌದು ಸರ್. ಇನ್ನ ಯಾವ ಅಂಶ ಅನುಸರಿಸಬೇಕು? ಮತ್ತೆ ಈ ಒಳ್ಳೆಯ ಶೇಖರಣೆಗಾಗಿ ಪೊಟ್ಯಾಶ್ ಹೇಳದ್ನಲ್ಲ, ಈ ಪೊಟ್ಯಾಶ್ ಗೊಬ್ಬರನ ಸಲ್ಫೇಟ್ ಆಫ್ ಪೊಟ್ಯಾಶ್ ರೂಪದಲ್ಲಿ ಕೊಡೋದು ತುಂಬಾ ಉತ್ತಮ. ನಮ್ಗೆ ಗುಣಮಟ್ಟದ ಗಡ್ಡೆಗಳು ಸಿಗುತ್ತೆ ಇದನ್ನ ಸಲ್ಫೇಟ್ ಆಫ್ ಪೊಟ್ಯಾಶ್ ರೂಪದಲ್ಲಿ ಕೊಡೋದ್ರಿಂದ. ಮತ್ತೆ ಬ್ಯಾಕ್ಟೀರಿಯಾ ಸೊರಗು ರೋಗಗಳನ್ನು ಕೂಡ ನಾವು ಬ್ಯಾಕ್ಟೀರಿಯಾ ಸೊರಗು ರೋಗವನ್ನ ನಾವು ಪ್ರೋತ್ಸಾಹಿಸಿದಂಗೆ. ಹೌದು ಸರ್. ಅಂದ್ರೆ ಈ ಹರಳು ಬೆಳೆ ಬ್ಯಾಕ್ಟೀರಿಯಾ ಸ್ವರ್ಗ ರೋಗಕ್ಕೂ ಕೂಡ ಆಶ್ರಯ ಕೊಡುತ್ತೆ ಅಂತ. ಅಂತರ್ ಬೆಳೆಯಾಗಿ ಅಂದ್ರೆ ಇದು ಮುಂಗಾರಿನಲ್ಲಿ ಸಾಧ್ಯ. ಹೌದು ಸರ್, ಮುಂಗಾರಿನಲ್ಲಿ, ಮಳೆ ಆಶ್ರಿತದಲ್ಲಿ. ಈ ಚಳಿಗಾಲದಲ್ಲಿ ಅದು ಆಗಲ್ಲ. ಇನ್ನ ಯಾವಾಗ ಈ ಆಲೂಗಡ್ಡೆ ಬೆಳೆ ಕೊಯ್ತು? ತುಂಬಾ ಅರ್ಲಿ ವೆರೈಟೀಸ್ ಆದ್ರೆ, ಇನ್ನು ಲೇಟ್ ವೆರೈಟೀಸ್ ಆದ್ರೆ 125 ದಿನ ತನಕ ಇದು ಎಕ್ಸ್ಟೆಂಡ್ ಆಗುತ್ತೆ. ಹಾಗಾಗಿ 75 ರಿಂದ 125 ದಿನಗಳ ಗಡ್ಡೆಗಳನ್ನ ಅಂದ್ರೆ ಕೊಯ್ಲು ಮಾಡಬೇಕಾಗುತ್ತೆ. ಮಣ್ಣಿನ ತೇವಾಂಶ ನೋಡಿಕೊಂಡು ಗಡ್ಡೆಗಳಿಗೆ ಪೆಟ್ಟು ಬೀಳದಂತೆ ನಾವು ಅಗೆದು ತೆಗಿಬೇಕು. ಮತ್ತೆ ಆ ಅಗೆದು ತೆಗೆದ ಗಡ್ಡೆಗಳನ್ನ ಚೆನ್ನಾಗಿ ನಮ್ಮ ರೈತ ಬಂದವರು ಒಂದು ಗಮನಿಸಬೇಕು ಅಂದ್ರೆ ವಿಶ್ವಾಸಾರ್ಹ ಮೂಲಗಳಿಂದ ಬಿತ್ತನೆ ಗಡ್ಡೆಗಳನ್ನು ಪಡ್ಕೋಬೇಕು. ಹೌದು ಸರ್, ಗುಣಮಟ್ಟದ ಗಡ್ಡೆನೆ ನಮ್ಮ ಆಮೇಲೆ ಎಲೆ ತಿನ್ನುವಂತ ಕೀಟಗಳು ಬರ್ತವೆ, ಮತ್ತೆ ಅಂಗಮಾರಿ ರೋಗಗಳು, ಇವುಗಳ ಬಗ್ಗೆ ಎಲ್ಲ ಅವರು ಗಮನ ಕೊಡಬೇಕಾಗತ್ತೆ. ಜೊತೆಗೆ ತಾವು ತಿಳಿಸಿದಾಗೆ ಜಮೀನಿನಲ್ಲಿ ನೀರು ನಿಲ್ತಂತ ಇರ್ಬೋದು, ಕುಫ್ರಿ ಬಾದಶಾ ಆಗಿರ್ಬೋದು, ಇಂಥ ತಳಿಗಳನ್ನ ಆಯ್ಕೆ ಮಾಡಿಕೊಂಡು ಬಳಸ್ಕೋಬೇಕಾಗತ್ತೆ. ಅವರ ಪ್ರದೇಶದಲ್ಲಿ ಹೊಂದ್ಕೊಳ್ಳುತ್ತೆ ತಳಿ, ರೋಗ ಯಾವ್ದು ಬರುತ್ತೆ ಅದಕ್ಕೆ ನಿರೋಧಕ ತಳಿ ಇಂಥವ್ ನೋಡಿ ಹಾಕೋಬೇಕಾಗುತ್ತೆ. ಮುಖ್ಯವಾಗಿ ಇವರು ನಮ್ಮ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳನ್ನ ಸಂಪರ್ಕಿಸಬಹುದು. ಜೊತೆಗೆ ಈ ಕುರಿತು ನಾವು ರೈತ ಬಾಂಧವರೇ ತಮಗೆ ಈ ಆಲೂಗಡ್ಡೆ ಬೇಸಾಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಕೆ ಸಿಂಧು ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆ. ತುಂಬಾ ಸಂತೋಷ ಸಿಂಧು ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಆಲೂಗಡ್ಡೆ ಬೆಳೆಯ ಒಂದು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ವಿವರವಾಗಿ ಮಾಹಿತಿ. ಡಾಕ್ಟರ್ ಕೆ ಸಿಂಧು ಅವರೊಡನೆ ಸಂದರ್ಶನವನ್ನ ಇದುವರೆಗೆ ಕೇಳಿದಿರಿ. ಈಗ ಕೃಷಿ ಮಾಹಿತಿ. ಜೇನು ಸಾಕಾಣಿಕೆ ಕೃಷಿ ಆಧಾರಿತದಾಯಕ ಜೇನು ಕೃಷಿಗೆ ಬಹಳ ಮುಖ್ಯವಾಗಿರುತ್ತೆ. ಮುಖ್ಯವಾಗಿ ಈ ಒಂದು ಜೇನು ಸಾಕಾಣಿಕಾ ಸ್ಥಳದ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹೆಚ್ಚು ಪರಾಗ ಮತ್ತು ಮಕರಂದ ಸಿಗುವಂಥ ಸಸ್ಯ ಸಂಪತ್ತು ಇರಬೇಕಾಗತ್ತೆ. ಈ ಸ್ಥಳ ಬಲವಾದ ಗಾಳಿಯಿಂದ ಸುರಕ್ಷಿತವಾಗಿರಬೇಕು, ಜೊತೆಗೆ ಇರಬೇಕು ಮತ್ತು ಉತ್ತಮ ಒಳಚರಂಡಿ ಸೌಲಭ್ಯವನ್ನು ಹೊಂದಿರಬೇಕಾಗತ್ತೆ. ಜೊತೆಗೆ ಸಮೀಪದಲ್ಲಿ ಶುಚಿಯಾದಂಥ ನೀರು ಸಿಗೋ ರೀತಿಯಲ್ಲಿರಬೇಕು. ಆ ಒಂದು ಸ್ಥಳದಲ್ಲಿ ರೈಲು ಮತ್ತು ವಿಮಾನ ನಿಲ್ದಾಣಗಳು, ಕಾರ್ಖಾನೆಗಳು ಮತ್ತು ಹೆದ್ದಾರಿಗಳು ಮತ್ತು ಹೆಚ್ಚು ಒತ್ತಡದ ಸ್ಥಳಗಳ ಹತ್ತಿರ ಇರಬಾರದು. ಜೊತೆಗೆ ಆ ಒಂದು ಸ್ಥಳ ಮುಖ್ಯವಾಗಿ ನಮ್ಮಲ್ಲಿ ಸಾಕಾಣಿಕೆ ಮಾಡೋದಕ್ಕೆ ವಿವಿಧ ಜೇನು ತಳಿಗಳು ಲಭ್ಯವಿದ್ದರೂ ಕೂಡ ತುಡುವೆ ಜೇನು ನಮ್ಮ ದೇಶದ ಎಲ್ಲ ಕಡೆ ವ್ಯಾಪಿಸಿದೆ. ಮಬ್ಬಿಲ ಮತ್ತು ಕಲ್ಲು ಬಂಡೆಗಳ ಸಂದುಗಳಲ್ಲಿ ಇದು ಗೂಡು ಕಟ್ಟುತ್ತೆ. ಜೊತೆಗೆ ಈ ಒಂದು ತುಡುವೆ ಜೇನುಗಳಲ್ಲಿ ನಾವು ಕುಟುಂಬಗಳು ಈ ಒಂದು ಜೇನನ್ನೇ ನಮ್ಮ ದೇಶದಲ್ಲಿ ಹೆಚ್ಚಾಗಿ ಸಾಕಾಣಿಕೆ ಮಾಡಲಾಗ್ತಾ ಇದೆ. ಇನ್ನೊಂದು ಯುರೋಪಿಯನ್ ಜೇನು ಅಂತ, ಇದು ಉತ್ತಮವಾದಂಥ ತಳಿ. ಗೂಡಿನಲ್ಲಿ ಹೆಚ್ಚು ಮೊಟ್ಟೆ ಇಡುವಂಥ ರಾಣಿಯನ್ನು ಇವು ಹೊಂದಿರ್ತವೆ. ಜೊತೆಗೆ ಇವು ಶಾಂತ ಸ್ವಭಾವದ ಜೇನುನೊಣಗಳು, ಕಡಿಮೆ ಪಾಲಾಗುವಂಥ ಗುಣಮಟ್ಟ ವ್ಯವಸ್ಥೆ ಬಹಳ ಸುವ್ಯವಸ್ಥಿತವಾಗಿರುತ್ತೆ. ರಾಣಿ ನೊಣ ಇರುತ್ತೆ, ಗಂಡು ನೊಣ ಇರುತ್ತೆ, ಕೆಲಸಗಾರರ ನೊಣಗಳು ಇದರಲ್ಲಿ ಮುಖ್ಯವಾಗಿ ಇರ್ತವೆ. ಇದು ನಿಯಂತ್ರಣ ಮಾಡ್ತಾ ಆ ಒಂದು ನೊಣಗಳ ಮೇಲೆ ಇದು ನಿಯಂತ್ರಣವನ್ನು ಹೊಂದಿರುತ್ತೆ. ಇನ್ನು ಗಂಡು ನೊಣ ಮುಖ್ಯವಾಗಿ ಈ ಒಂದು ಪರಾಗವನ್ನು ಸಂಗ್ರಹಿಸೋದು, ಮಕರವಂದವನ್ನು ಸಂಗ್ರಹಿಸೋದು, ಜೊತೆಗೆ ಈ ಒಂದು ಮರಿಗಳನ್ನು ಜೋಪಾಸನೆ ಮಾಡೋದು, ಇಂತಹ ಒಂದು ಕೆಲಸಗಳನ್ನು ಇವು ಮಾಡ್ತವೆ. ಜೊತೆಗೆ ಗೂಡಿನ ರಚನೆಯನ್ನು ಕೂಡ ಇವೇ ಮಾಡ್ತವೆ. ಈ ಜೇನು ನೊಣಗಳು ಮುಖ್ಯವಾಗಿ ಯಾರರಿಂದ ಪಡ್ಕೋಬಹುದು. ಈ ಒಂದು ಜೇನು ಕುಟುಂಬವನ್ನು ವರ್ಗಾವಣೆ ಮಾಡೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಈಗ ಹುತ್ತದಲ್ಲಿರುವಂಥ ಸೂಕ್ಷ್ಮವಾಗಿ ಪರಿಶೀಲಿಸೋದ್ರಿಂದ ಇವುಗಳ ತಾಣವನ್ನು ಕಂಡುಹಿಡಿಯಬಹುದು. ಜೇನು ಕುಟುಂಬದ ತಾಣ ಗುರುತಿಸಿಕೊಂಡ ನಂತರ ಅದರ ಸುತ್ತಮುತ್ತ ಇರುವ ಗಿಡಗಂಟೆಗಳನ್ನು ತೆಗೆದು ಆ ಒಂದು ಭಾಗವನ್ನು ಸ್ವಚ್ಛಗೊಳಿಸ್ಕೋಬೇಕಾಗತ್ತೆ. ಹೊಗೆ ತಿನಿಯಿಂದ ಸ್ವಲ್ಪ ಹೊಗೆಯನ್ನು ಗೂಡಿನೊಳಗಡೆ ಹಾಕಬೇಕು. ಇದರಿಂದ ಜೇನು ನೊಣಗಳು ಮಂಕಾಗ್ತವೆ. ಅಗಲ ಮಾಡಿ ಮತ್ತೆ ನಿಧಾನವಾಗಿ ಕೈ ಹೋಗುವಷ್ಟು ಅಗಲವನ್ನು ಮಾಡ್ಕೋಬೇಕು. ಕೈ ಹಾಕಿ ಈ ಗೂಡುಗಳನ್ನು ಒಂದೊಂದಾಗಿ ಹೊರಗಡೆ ತೆಗೆದು ಚಾಕುವಿನಿಂದ ಬೇರ್ಪಡಿಸಬೇಕು. ಈ ಎರೆಯ ಜೇನಿನ ಭಾಗವನ್ನು ಚಾಕುವಿನಿಂದ ಬೇರ್ಪಡಿಸಿ ಮರಿ ಹುಳಿಯಿರುವಂಥ ಉಳಿದ ಎರೆಯನ್ನು ಚೌಕಟ್ಟಿಗಾಗತ್ತೆ. ಈ ಎರೆಯನ್ನು ಅಳವಡಿಸುವಾಗ ಪೊಟ್ರೆಯಲ್ಲಿ ಯಾವ ರೀತಿ ಎರೆಯನ್ನು ಕಟ್ಟಿರ್ತಾವೋ ಅದೇ ರೀತಿ ಈ ಚೌಕಟ್ಟಿಗೆ ಕಟ್ಟಬೇಕಾಗತ್ತೆ. ಈ ಎಲ್ಲ ಎರಿ ಕಟ್ಟಿದ ಚೌಕಟ್ಟುಗಳನ್ನು ನಾವು ಪೆಟ್ಟಿಗೆಯಲ್ಲಿ ಜೋಡಿಸಿ ಇಡಬೇಕಾಗತ್ತೆ. ನಿಧಾನವಾಗಿ ಪೊಟ್ರೆಯೊಳಗಡೆ ಕೈ ಹಾಕಿ ನೊಣಗಳನ್ನು ಸ್ವಲ್ಪ ದುರ್ಭಾಗದಿಂದ ಸೇರಿಕೊಳ್ತವೆ. ರಾಣಿ ಬರೋ ತನಕ ನೊಣಗಳನ್ನು ಪೆಟ್ಟಿಗೆ ಒಳಗಡೆ ಹಾಕಬೇಕಾಗತ್ತೆ. ಹೀಗೆ ಹಾಕುವ ಮೊದಲು ಪೆಟ್ಟಿಗೆ ಮೇಲೆ ಒಂದು ಬಟ್ಟೆ ಹರಡಿದರೆ ನೊಣದ ವರ್ಗಾವಣೆ ಸುಲಭವಾಗುತ್ತೆ. ರಾಣಿ ಹುಳು ಅಕಸ್ಮಾತ್ ಕಂಡ್ರೆ ಅದನ್ನು ರಾಣಿ ಪಂಜರದಲ್ಲಿ ಹಾಕಿ ಪೆಟ್ಟಿಗೆಯ ಚೌಕಟ್ಟಿನ ಮಧ್ಯದಲ್ಲಿ ಅಳವಡಿಸಬೇಕು. ರಾಣಿ ಪೆಟ್ಟಿಗೆಗೆ ಸೇರಿದ ನಂತರ ಬೇರೆ ನೊಣಗಳು ಸಾಲು ಸಾಲಾಗಿ ಪೆಟ್ಟಿಗೆ ಒಳಗಡೆ ಎದುರು ಭಾಗದಿಂದ ಸೇರಿಕೊಳ್ತವೆ. ಎಲ್ಲಾ ನೊಣಗಳು ಪೆಟ್ಟಿಗೆಯನ್ನು ಸೇರ್ತವೆ. ನಂತರ ಪೆಟ್ಟಿಗೆ ದ್ವಾರವನ್ನು ಮುಚ್ಚಿ ಪೆಟ್ಟಿಗೆಯನ್ನು ಅನುಕೂಲವಾಗಿರುವಂತಹ ಕಡೆಗೆ ಸ್ಥಳಾಂತರ ಮಾಡಬಹುದು. ಈ ಜಾಗ ಕನಿಷ್ಠ 2 ಕಿಲೋಮೀಟರ್ನಷ್ಟಾದ್ರೂ ದೂರ ಇರಬೇಕಾಗುತ್ತೆ. ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ ಮೂಡಿ ಬಂದಿದ್ದು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಇನ್ನು ನಾಳೆಯ ಕೃಷಿರಂಗದಲ್ಲಿ ಬದನೆ ಬೇಸಾಯ ಕುರಿತು ಕೋಲಾರ ತೋಟಗಾರಿಕೆ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ ಎಂ ಅಂಜನಪ್ಪ ಅವರೊಡನೆ ಸಂದರ್ಶನವನ್ನು ಕೇಳಬಹುದು ಹಾಗೂ ಕೃಷಿ ಮಾಹಿತಿ ಪ್ರಸಾರವಾಗಲಿದೆ. ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು. ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಎಐಆರ್ ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು. ತೆಲುಗು ಕಾರ್ಯಕ್ರಮಾಲು వినాలని ఉందా మన తెలుగు కార్యక్రమాలు కూడా న్యూస్ ఆన్ ఏఐఆర్ యాప్ లో లభ్యమవుతుంది. నా స్వరము నీ స్వరము సంగమమై మనసరంగా అవతరించి ആകാശവാണിയുടെ എല്ലാ മലയാളം ചാനലുകളും ന്യൂസ് ഓൺ എയർ ആപ്പിൽ ഇപ്പോൾ ലഭ്യമാണ്. ആകാശവാണി എന്നും നിങ്ങളോടൊപ്പം. എന്റെ സ്വരവും നിങ്ങളുടെ സ്വരവും ഒത്തുചേർന്നു നമ്മുടെ സ്വരമായി. രാഗം 24x7 DTH വാഹിനി, FM റെയിൻബോ, വിവിധ ഭാരതി മറ്റു ഭാരതദ എല്ലാ ആകാശവാണി കേന്ദ്ര മറ്റു 8 ദൂരദർശനദ ചാനലുകളും ന്യൂസ് ഓൺ എഐആർ നല്ലി ലഭ്യ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ. ಆತ್ಮೀಯ ಕೇಳುಗರೆ, ಕ್ಷಿತಿಜ ಸಾಹಿತ್ಯಿಕ ಮಾತುಕತೆಯಲ್ಲಿ ಈ ವಾರ ನಮ್ಮೊಂದಿಗೆ ಕವಿ ಲೇಖಕ ಕೃಷ್ಣಮೂರ್ತಿ ಬಿಳಿಗೆರೆ. ಭೂಮಿಯೊಂದೇ ಮೊಳೆವ ಬೀಜ, ಬೀಜ ನೀನೇ ತಾನೇ ಸಹಜ. ನೋಡ್ರಿ, ಸಹಜತೆ ಅನ್ನೋದು ಕೂಡ ಎಷ್ಟು ನಮ್ಮ ಬದುಕಿನ ಇರ್ಬೇಕು ಅನ್ನುವಂತದ್ದು ಕೂಡ. ಓ ಖಂಡಿತ, ಬಹಳ ಒಳ್ಳೆ ಮಾತು. ನೀವು 59 ಹರೆಯ ಅನ್ಸ್ತಾ ಇಲ್ಲಲ್ಲ ನೋಡೋದಕ್ಕೆ. ಕ್ಷಿತಿಜ ಇದೇ ಬುಧವಾರ ನವೆಂಬರ್ 16 ರಾತ್ರಿ 8 ಹಾಗೂ ಶನಿವಾರ ಮಧ್ಯಾಹ್ನ 2:35 ರಾಜ್ಯವ್ಯಾಪಿ ಪ್ರಸಾರದಲ್ಲಿ. ರಿಟೈರ್ಡ್ ಆಗೋದು ಅನ್ನೋದು ಒಂದು ಸುಳ್ಳು ಪ್ರಕ್ರಿಯೆ, ಅದೊಂದು ಮಿತ್ ಅದು. ನಮ್ಮವ್ ಹೇಳೋದು ಏನಂತಂದ್ರೆ, ಏ ಅಲ್ಲೇನ್ ಬಿಸಿಲು ಬಾಳೆಹಣ್ಣು ತಿನ್ನಕ್ ಬತ್ತೀಯ ನೀನು? ನಮ್ಮವ್ವ 1ನೇ ಕ್ಲಾಸ್ಗೆ ಹೋಗಿರ್ಲಿಲ್ಲ, ಆದ್ರೆ ಯಾವ ಪ್ರೊಫೆಸರ್ ಗಳಿಗೆ. ಕೇಳಿ ಕ್ಷಿತಿಜ, ಲೇಖಕರ ಮನಸ್ಸಿನ ಮಾತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗುವುದು. ಆಕಾಶವಾಣಿ ಈಗ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ನಿತ್ಯ ವಿಜ್ಞಾನ ಕೇಳಿ ಪ್ರತಿದಿನ ಮುಂಜಾನೆ 7:45 ರಾಜ್ಯವ್ಯಾಪಿ ಪ್ರಸಾರದಲ್ಲಿ, 8:55 ಎಫ್ಎಂ ರೇನ್ಬೋದಲ್ಲಿ ಹಾಗೂ ರಾತ್ರಿ 8 ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ, ಕರ್ನಾಟಕ ಸರ್ಕಾರ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ರಾಧಾಪ್ರಸಾದ್. ಮುಖ್ಯಾಂಶಗಳು: ಬಡವರ ಅಭಿವೃದ್ಧಿಗೆ ತಂತ್ರಜ್ಞಾನದ ಬಳಕೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದನೆ. ಸ್ವಾವಲಂಬಿ ಭಾರತಕ್ಕೆ ಮಹಿಳೆಯರ ಸಬಲೀಕರಣ ಅಗತ್ಯ, ರಾಷ್ಟಪತಿ ದ್ರೌಪದಿ ಮುರ್ಮು. ಭಾರತಕ್ಕೆ ಅಧಿಕೃತವಾಗಿ ಜಿ20 ಅಧ್ಯಕ್ಷತೆ ಹಸ್ತಾಂತರ. ಹಣಕಾಸು ಸುರಕ್ಷತೆಗೆ ಅಂತಾರಾಷ್ಟೀಯ ಸೇವಾ ಪ್ರಾಧಿಕಾರದೊಂದಿಗೆ ಆರ್ಬಿಐ ಒಪ್ಪಂದ. ವಾರ್ತೆಗಳ ವಿವರ: ಭಾರತದಲ್ಲಿ ತಂತ್ರಜ್ಞಾನಕ್ಕೆ ಮಾನವೀಯ ಸ್ಪರ್ಶ ನೀಡಲಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಇಂದಿನಿಂದ ಆರಂಭವಾಗಿರುವ ಬೆಂಗಳೂರು ಟೆಕ್ ಶೃಂಗಸಭೆಯನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಬಡತನದ ವಿರುದ್ಧ ತಂತ್ರಜ್ಞಾನವನ್ನು ದೇಶದಲ್ಲಿ ಬಳಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. 200 ದಶಲಕ್ಷ ಫಲಾನುಭವಿಗಳಿಗೆ ಆಯುಷ್ಮಾನ್ ಭಾರತ್ ಯೋಜನೆಯ ಸೌಲಭ್ಯವನ್ನು ತಂತ್ರಜ್ಞಾನದ ಮೂಲಕ ತಲುಪಿಸಲಾಗಿರುವುದು ಇದಕ್ಕೆ ತಾಜಾ ಉದಾಹರಣೆ. ಕೋವಿಡ್ ಸೋಂಕಿನ ಸಮಯದಲ್ಲಿ ಕೋವಿನ್ ಜಾಲತಾಣದ ಮೂಲಕ ಕೋವಿಡ್ ಲಸಿಕಾ ಅಭಿಯಾನ ಯಶಸ್ವಿಗೊಳಿಸಲು ತಂತ್ರಜ್ಞಾನ ನೆರವಾಗಿದೆ. ಇದೇ ಅವಧಿಯಲ್ಲಿ ಆನ್ಲೈನ್ ಮೂಲಕ ಶಿಕ್ಷಣಕ್ಕೂ ಅನುಕೂಲವಾಗಿದೆ ಎಂದು ಹೇಳಿದ್ದಾರೆ. ಕಡಿಮೆ ದರದಲ್ಲಿ ಯುವಜನರಿಗೆ ಬ್ರಾಡ್ಬ್ಯಾಂಡ್ ಡೇಟಾ ಸೌಲಭ್ಯ ಸಿಕ್ಕಿದೆ. ಜೊತೆಗೆ ದೀರ್ಘಕಾಲದಿಂದ ಗ್ರಾಮೀಣ ಪ್ರದೇಶದಲ್ಲಿ ಅಸ್ತಿತ್ವದಲ್ಲಿದ್ದ ಜಮೀನಿನ ವಿವಾದಗಳನ್ನು ಬಗೆಹರಿಸುವಲ್ಲಿ ಸ್ವಾಮಿತ್ವ ಯೋಜನೆ ಸಹಕಾರಿಯಾಗಿದೆ. ಜನ್ಧನ್, ಆಧಾರ್ ಮತ್ತು ಸಾಮಾಜಿಕ ಭದ್ರತಾ ಯೋಜನೆಗಳಿಗೆ ಮೊಬೈಲ್ ಸಂಪರ್ಕ ಕಲ್ಪಿಸಿ ಅದರ ಮೂಲಕ ನೇರ ನಗದು ವರ್ಗಾವಣೆ ಮಾಡಲು ಅನುಕೂಲವಾಗಿದೆ. ಇದರೊಂದಿಗೆ ಇ ಕಾಮರ್ಸ್ ವೇದಿಕೆಯಲ್ಲಿ ಸಣ್ಣಪುಟ್ಟ ಮಾರಾಟಗಾರರು, ಉದ್ದಿಮೆದಾರರು ತಮ್ಮ ಗ್ರಾಹಕರನ್ನು ಸಂಪರ್ಕಿಸಲು ನೆರವಾಗಿದೆ ಎಂದು ಪ್ರಧಾನಿ ಹೇಳಿದರು. ತಂತ್ರಜ್ಞಾನದ ಮೂಲಕ ಸರ್ಕಾರ ದೇಶದಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಯನ್ನು ಕಲ್ಪಿಸಲು ಸಹಕಾರಿಯಾಗಿದೆ. ಪಿಎಂ ಗತಿಶಕ್ತಿ ಮೂಲಕ ಜಿಐಎಸ್ ಪೋರ್ಟಲ್ ಸಕ್ರಿಯಗೊಳಿಸಲಾಗಿದೆ. ಇದರಿಂದಾಗಿ ಬಹುವಲಯದಲ್ಲಿ ಒಟ್ಟಾಗಿ ದೇಶದ ಸಂಪರ್ಕಕ್ಕೆ ಮತ್ತು ಅಭಿವೃದ್ಧಿಗೆ ಸಹಕಾರಿಯಾಗಿದೆ ಎಂದು ಪ್ರಧಾನಿ ಮೋದಿ ತಿಳಿಸಿದರು. ಕರ್ನಾಟಕ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಐಟಿ ಬಿಟಿ ಸಚಿವ ಡಾ ಸಿಎನ್ ಅಶ್ವಥ್ ನಾರಾಯಣ, ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಕೃತಕ ಬುದ್ದಿಮತ್ತೆ ಮತ್ತು ಡಿಜಿಟಲ್ ಆರ್ಥಿಕತೆಯ ರಾಜ್ಯ ಸಚಿವ ಒಮರ್ ಬಿನ್ ಸುಲ್ತಾನ್ ಅಲ್ ಒಬಾಮಾ, ಆಸ್ಟ್ರೇಲಿಯಾದ ವಿದೇಶಾಂಗ ವ್ಯವಹಾರಗಳ ಸಹಾಯಕ ಸಚಿವ ಟಿಮ್ ವಾಟ್ಸ್, ಫಿನ್ಲ್ಯಾಂಡ್ನ ವಿಜ್ಞಾನ ಮತ್ತು ಸಂಸ್ಕೃತಿ ಸಚಿವ ಪೆಟ್ರಿ ಹಾಂಕೊನಿನ್ ಸೇರಿದಂತೆ ಹಲವರು ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ 9 ವಿವಿಧ ಒಡಂಬಡಿಕೆಗಳಿಗೆ ಸಹಿ ಹಾಕಲಾಯಿತು. 20ಕ್ಕೂ ಅಧಿಕ ಉತ್ಪನ್ನಗಳನ್ನು ಬಿಡುಗಡೆ ಮಾಡಲಾಯಿತು. ಬೆಂಗಳೂರು ಟೆಕ್ ಶೃಂಗಸಭೆಯಲ್ಲಿ 15 ದೇಶಗಳ ಪ್ರದರ್ಶಕರು ಪಾಲ್ಗೊಂಡಿದ್ದರು. ಭಾರತವನ್ನು ಸ್ವಾವಲಂಬಿ ಮತ್ತು ಅಭಿವೃದ್ಧಿ ಹೊಂದಿದ ರಾಷ್ಟವನ್ನಾಗಿ ಮಾಡಲು ಮಹಿಳೆಯರ ಸಬಲೀಕರಣ ಅತ್ಯಗತ್ಯ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ಮಧ್ಯಪ್ರದೇಶದ ಭೋಪಾಲ್ನಲ್ಲಿಂದು ನಡೆದ ಮಹಿಳಾ ಸ್ವಸಹಾಯ ಗುಂಪುಗಳ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು, ಮಹಿಳೆಯರು ಮುಕ್ತ ಮತ್ತು ನಿರ್ಭೀತರಾಗಿ ತಮ್ಮ ಸಾಮರ್ಥ್ಯವನ್ನು ಉತ್ತಮವಾಗಿ ಬಳಸಿಕೊಳ್ಳಬೇಕೆಂದು ಸಲಹೆ ನೀಡಿದ್ದಾರೆ. ಮಹಿಳೆಯರು ಒಬ್ಬರಿಗೊಬ್ಬರು ಪ್ರೇರೇಪಣೆ ನೀಡುವ ಮೂಲಕ ಪರಸ್ಪರ ಸಹಾಯ ಮನೋಭಾವ ಮತ್ತು ಹಕ್ಕುಗಳಿಗಾಗಿ ಒಟ್ಟಾಗಿ ಧ್ವನಿ ಎತ್ತಿದಾಗ ಮಾತ್ರ ಪ್ರಗತಿ ಪಥದಲ್ಲಿ ಸಾಗಲು ಸಾಧ್ಯ ಎಂದು ರಾಷ್ಟಪತಿ ಹೇಳಿದ್ದಾರೆ. ದೇಶದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಮಹಿಳೆಯರ ಪಾತ್ರ ಕೂಡ ಹಿರಿದು ಎಂದು ಹೇಳಿದ ರಾಷ್ಟಪತಿ, ಇದರಿಂದ ಮುಂದಿನ ದಿನಗಳಲ್ಲಿ ಭಾರತ ಮತ್ತಷ್ಟು ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿಸಲು ಸಹಕಾರಿಯಾಗಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಮಹಿಳಾ ಸ್ವಸಹಾಯ ಗುಂಪುಗಳು ಮಹಿಳೆಯರ ಪ್ರಗತಿಗೆ ಪೂರಕವಾಗಿದೆ. ಅವರು ಉತ್ಪಾದಿಸುವ ಉತ್ಪನ್ನಗಳ ಮೂಲಕ ಆರ್ಥಿಕವಾಗಿ ಸ್ವಾವಲಂಬಿಯಾಗಲು ಸಹಕಾರಿಯಾಗಿದೆ. ಮಹಿಳೆಯರು ಆರ್ಥಿಕವಾಗಿ ಸಬಲರಾದಾಗ ಅವರ ಸಮಗ್ರ ಅಭಿವೃದ್ಧಿಗೂ ಪೂರಕವಾಗಲಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ತಿಳಿಸಿದ್ದಾರೆ. ಗ್ರಾಮೀಣ ಪ್ರದೇಶಗಳಲ್ಲಿ ಮಹಿಳೆಯರ ಸಾಕ್ಷರತಾ ಪ್ರಮಾಣ ಹೆಚ್ಚಿರುವುದು ಶ್ಲಾಘನೀಯ. ನಮ್ಮ ಸಹೋದರಿಯರು ಮತ್ತು ಹೆಣ್ಣು ಮಕ್ಕಳು ಆರ್ಥಿಕವಾಗಿ ಸ್ವಾವಲಂಬನೆ ಸಾಧಿಸುವತ್ತ ಹೆಜ್ಜೆ ಹಾಕಬೇಕೆಂದು ಕರೆ ನೀಡಿದ್ದಾರೆ. ಇದಕ್ಕೂ ಮುನ್ನ ಮಧ್ಯಪ್ರದೇಶದ ಭೋಪಾಲ್ನಲ್ಲಿರುವ ಬುಡಕಟ್ಟು ಸಮುದಾಯದ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಿ ಅಲ್ಲಿನ ಬುಡಕಟ್ಟು ಸಂಸ್ಕೃತಿ, ಸಂಪ್ರದಾಯ, ಉಡುಗೆ ತೊಡುಗೆ, ಚಿತ್ರಕಲೆ, ಕರಕುಶಲ ವಸ್ತುಗಳನ್ನು ರಾಷ್ಟಪತಿ ವೀಕ್ಷಿಸಿದರು. ದೆಹಲಿಯಲ್ಲಿಂದು ಹಮ್ಮಿಕೊಂಡಿದ್ದ ಕಾರ್ಯಕ್ರಮವೊಂದರಲ್ಲಿ ಪ್ರಸಾರ ಭಾರತಿ ರಾಜ್ಯಭಾಷಾ ಪ್ರಶಸ್ತಿಯನ್ನು ವಿಜೇತರಿಗೆ ಪ್ರದಾನ ಮಾಡಲಾಯಿತು. ಪ್ರಸಾರ ಭಾರತಿ ಸದಸ್ಯ ಡಿಪಿಎಸ್ ನೇಗಿ ಸಾಹಿತ್ಯ, ಕವನ, ಚರ್ಚೆ, ವಿವಿಧ ರಸಪ್ರಶ್ನೆ ವಿಭಾಗದಲ್ಲಿ ವಿಜೇತರಾದವರಿಗೆ ಪ್ರಶಸ್ತಿ ಪ್ರದಾನ ಮಾಡಿದರು. ಈ ಸಂದರ್ಭದಲ್ಲಿ ಆಕಾಶವಾಣಿ ಸುದ್ದಿ ಸೇವಾ ವಿಭಾಗದ ಮಹಾನಿರ್ದೇಶಕಿ ಡಾ ವಸುಧಾ ಗುಪ್ತಾ ಉಪಸ್ಥಿತರಿದ್ದರು. ಮುಂಬರುವ ಗುಜರಾತ್ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ತನ್ನ ಅಭ್ಯರ್ಥಿಗಳ ಮತ್ತೊಂದು ಪಟ್ಟಿಯನ್ನು ಇಂದು ಬಿಡುಗಡೆ ಮಾಡಿದೆ. ಮಾನ್ಸಾ ವಿಧಾನಸಭಾ ಕ್ಷೇತ್ರದಿಂದ ಜಯತಿ ಬಾಯ್ ಪಟೇಲ್ ಅವರನ್ನು ಕಣಕ್ಕಿಳಿಸುವುದಾಗಿ ಬಿಜೆಪಿ ಕೇಂದ್ರ ಚುನಾವಣಾ ಸಮಿತಿ ಪ್ರಕಟಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಇಂಡೋನೇಷ್ಯಾದ ಬಾಲಿಯಲ್ಲಿ ನಡೆದ ಜಿ20 ಶೃಂಗಸಭೆಯ ಸಮಾರೋಪ ಸಮಾರಂಭದಲ್ಲಿ ಜಿ20 ಅಧ್ಯಕ್ಷತೆಯನ್ನು ಅಧಿಕೃತವಾಗಿ ಭಾರತಕ್ಕೆ ಹಸ್ತಾಂತರಿಸಲಾಯಿತು. ಇಂಡೋನೇಷ್ಯಾದ ಅಧ್ಯಕ್ಷ ಜೋಕೋ ವಿಡೋಡೊ ಅವರು ಸಾಂಕೇತಿಕವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಜಿ20 ಅಧ್ಯಕ್ಷತೆಯನ್ನು ಹಸ್ತಾಂತರ ಮಾಡಿದರು. ಭಾರತ ಡಿಸೆಂಬರ್ 1 ಅನ್ವಯವಾಗುವಂತೆ ಮುಂದಿನ 1 ಅವಧಿಗೆ ಜಿ20 ಅಧ್ಯಕ್ಷತೆ ವಹಿಸಲಿದೆ. ಜಿ20 ಅಧ್ಯಕ್ಷತೆಯ ಹಸ್ತಾಂತರ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಜಿ20 ಒಕ್ಕೂಟದ ಅಧ್ಯಕ್ಷತೆ ವಹಿಸಿಕೊಳ್ಳಲು ಉತ್ಸುಕವಾಗಿದ್ದು, ಹೆಚ್ಚುತ್ತಿರುವ ಆಹಾರ ಬೆಲೆ, ಇಂಧನ ಬೆಲೆ ದುಷ್ಪರಿಣಾಮಗಳಿಗೆ ಪರಿಹಾರ ಕಂಡುಕೊಳ್ಳಲು ಶ್ರಮಿಸುವುದಾಗಿ ಹೇಳಿದರು. ಜಗತ್ತಿನಲ್ಲಿ ಉಲ್ಬಣಗೊಂಡಿರುವ ಜಾಗತಿಕ ಆಹಾರ ಭದ್ರತೆ ಕುರಿತು ಜಿ20 ರಾಷ್ಟಗಳು ತೀವ್ರ ಕಳವಳ ವ್ಯಕ್ತಪಡಿಸಿವೆ. ಹಸಿವು ಮತ್ತು ಅಪೌಷ್ಟಿಕತೆ ದೂರ ಮಾಡಲು ತುರ್ತು ಕ್ರಮಗಳನ್ನು ಕೈಗೊಳ್ಳುವ ಅಗತ್ಯವಿದೆ ಎಂದು ಈ ಸಂದರ್ಭದಲ್ಲಿ ಜಿ20 ಸದಸ್ಯ ರಾಷ್ಟಗಳು ತಮ್ಮ ಬದ್ದತೆ ಪ್ರದರ್ಶಿಸಿವೆ. ಇಂಡೋನೇಷ್ಯಾದ ಬಾಲಿಯಲ್ಲಿ ನಡೆದ ಜಿ20 ಶೃಂಗಸಭೆ ನಂತರ ಅದರ ಘೋಷಣೆ ಹೊರಡಿಸಲಾಗಿದ್ದು, ಸದಸ್ಯ ರಾಷ್ಟಗಳು ಸುಸ್ಥಿರ ಕೃಷಿ, ಆಹಾರ ವ್ಯವಸ್ಥೆ, ಪೂರೈಕೆ ಸರಪಳಿ ಸರಿಯಾದ ದಿಕ್ಕಿನಲ್ಲಿ ಸಾಗುವಂತೆ ನೋಡಿಕೊಳ್ಳುವ ಅಗತ್ಯವಿದೆ. ಜಾಗತಿಕ ಸಮಸ್ಯೆಗಳನ್ನು ಪರಿಹರಿಸಲು ಸಾಧ್ಯವಾಗಬಹುದಾದ ಎಲ್ಲ ಸಾಧನಗಳನ್ನು ಬಳಸಿಕೊಂಡು ಹಸಿವಿನ ವಿರುದ್ದ ಹೋರಾಟ ಮಾಡಬೇಕಾಗಿದೆ ಎಂದು ಸದಸ್ಯ ರಾಷ್ಟಗಳು ಹೇಳಿವೆ. ಆಹಾರ ಭದ್ರತೆಯ ಸವಾಲಿನ ಜೊತೆ ಜೊತೆಯಲ್ಲೇ ಆಹಾರ ಉತ್ಪನ್ನಗಳು ಮತ್ತು ಜಾಗತಿಕವಾಗಿ ರಸಗೊಬ್ಬರ ಸಮರ್ಪಕವಾಗಿ ಪೂರೈಕೆಯಾಗುವಂತೆ ಜಿ20 ಸದಸ್ಯ ರಾಷ್ಟಗಳು ಗಮನ ಹರಿಸಬೇಕಿದೆ. ಇದಕ್ಕಾಗಿ ಅಂತಾರಾಷ್ಟೀಯ ಸಹಕಾರ ಮುಖ್ಯ ಎಂದು ಹೇಳಲಾಗಿದೆ. ರಷ್ಯಾ ಮತ್ತು ಉಕ್ರೇನ್ ಸಂಘರ್ಷದ ಕುರಿತು ಬಾಲಿ ಘೋಷಣೆಯಲ್ಲಿ ಉಲ್ಲೇಖಿಸಲಾಗಿದ್ದು, ಈ ಸಂಘರ್ಷ ಜಾಗತಿಕ ಆರ್ಥಿಕತೆ ಮೇಲೆ ಪರಿಣಾಮ ಬೀರಿದೆ, ಅಗಾಧವಾದ ಸಮಸ್ಯೆ ಎದುರಾಗುವಂತೆ ಮಾಡಿದೆ, ಜಾಗತಿಕ ಆರ್ಥಿಕ ಸಮಸ್ಯೆ ಇದರಿಂದ ಮತ್ತಷ್ಟು ಹೆಚ್ಚಾಗುವಂತಿದೆ, ಪೂರೈಕೆ ಸರಬಳಿ ಹೆಚ್ಚಿಸುವ ಜೊತೆಗೆ ಇಂಧನ ಆಹಾರ ಸಮಸ್ಯೆ ತೊಂದರೆ ಎದುರಾಗದಂತೆ ನೋಡಿಕೊಳ್ಳಬೇಕಾಗಿದೆ ಎಂದು ತಿಳಿಸಲಾಗಿದೆ. ಸದ್ಯ ಜಾಗತಿಕ ಅರ್ಥವ್ಯವಸ್ಥೆ ಸಂಕಷ್ಟದ ಪರಿಸ್ಥಿತಿಯಲ್ಲಿದೆ. ಈ ಹಿನ್ನೆಲೆಯಲ್ಲಿ ಅದರಿಂದ ಹೊರಬರಲು ಜಿ20 ಸದಸ್ಯ ರಾಷ್ಟಗಳು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವುದು ಅನಿವಾರ್ಯ ಎಂದು ಬಾಲಿ ಘೋಷಣೆಯಲ್ಲಿ ಮಾಹಿತಿ ನೀಡಲಾಗಿದೆ. ಇಟಲಿಯ ಪ್ರಧಾನಮಂತ್ರಿ ಜಿಯೋರ್ಗಿಯಾ ಮೆಲೋನಿ ಅವರೊಂದಿಗೂ ಭಾರತ ಮತ್ತು ಇಟಲಿಯ ಇಂಧನ, ರಕ್ಷಣೆ, ಸಂಸ್ಕೃತಿ, ಹವಾಮಾನ ಬದಲಾವಣೆ ಸೇರಿದಂತೆ ಹಲವು ವಿಷಯಗಳ ಕುರಿತು ಪ್ರಧಾನಿ ಮೋದಿ ಚರ್ಚೆ ನಡೆಸಿದರು. ಆಸ್ಟ್ರೇಲಿಯಾ ಪ್ರಧಾನಿ ಆಂಟೋನಿ ಅಲ್ಬೆನ್ಸ್ ಅವರೊಂದಿಗೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ಶೈಕ್ಷಣಿಕ ಸಹಭಾಗಿತ್ವ, ಆವಿಷ್ಕಾರ, ಸಾಗರ ವಲಯದಲ್ಲಿ ಸಹಕಾರ, ವ್ಯಾಪಾರ ಉತ್ತೇಜನ ಸೇರಿದಂತೆ ಹಲವು ವಿಷಯಗಳ ಕುರಿತು ಸಮಾಲೋಚನೆ ನಡೆಸಿದರು. ಇದೇ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬ್ರಿಟನ್ ಪ್ರಧಾನಿ ರಿಷಿ ಸುನಕ್ ಅವರೊಂದಿಗೆ ಭದ್ರತೆ, ಸಹಕಾರ, ರಕ್ಷಣೆ, ಜನರಿಂದ ಜನರಿಗೆ ಸಹಭಾಗಿತ್ವ, ಭಾರತ ಇಂಗ್ಲೆಂಡ್ ನಡುವಿನ ಮತ್ತಷ್ಟು ಉತ್ತೇಜನ ಸೇರಿದಂತೆ ಹಲವು ವಿಷಯಗಳ ಕುರಿತು ಸಮಾಲೋಚನೆ ನಡೆಸಿದರು. ಇಂಡೋನೇಷ್ಯಾದ ಬಾಲಿಯಲ್ಲಿ ನಡೆದ ಜಿ20 ಶೃಂಗಸಭೆಯ ಬಿಡುವಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದರು. ಭಾರತ ಮತ್ತು ಫ್ರಾನ್ಸ್ ನಡುವೆ ರಕ್ಷಣಾ ಸಹಕಾರ, ನಾಗರಿಕ ಅಣ್ವಸ್ತ್ರ, ವ್ಯಾಪಾರ ಹೂಡಿಕೆ, ಹೊಸ ಕ್ಷೇತ್ರಗಳಲ್ಲಿ ಆರ್ಥಿಕ ಸಹಭಾಗಿತ್ವ, ಪ್ರಾದೇಶಿಕ ಹಾಗೂ ಜಾಗತಿಕ ವಿಷಯಗಳ ಕುರಿತು ಉಭಯ ನಾಯಕರು ಚರ್ಚೆ ನಡೆಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಿಂಗಾಪುರದ ಪ್ರಧಾನಿ ಲೀ ಸಿನ್ ಲೂಂಗ್ ಅವರೊಂದಿಗೂ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಭಾರತ ಮತ್ತು ಸಿಂಗಾಪುರ್ ನಡುವೆ ಹಸಿರು ಆರ್ಥಿಕತೆ, ನವೀಕರಿಸಬಹುದಾದ ಇಂಧನ, ಆರ್ಥಿಕತೆ, ತಂತ್ರಜ್ಞಾನ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಸಿದರು. ಜರ್ಮನ್ ಚಾನ್ಸಲರ್ ಒಲಾಫ್ ಸ್ಲೂಜ್ ಅವರನ್ನು ಭೇಟಿ ಮಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆರ್ಥಿಕ ಸಹಕಾರಕ್ಕೆ ಉತ್ತೇಜನ, ರಕ್ಷಣಾ ಸಹಕಾರ ಸೇರಿದಂತೆ ವಿವಿಧ ವಿಷಯಗಳ ಬಗ್ಗೆ ಚರ್ಚೆ ನಡೆಸಿದರು. ಈ ಕುರಿತು ಟ್ವೀಟ್ ಮಾಡಿರುವ ಪ್ರಧಾನಿ ಮೋದಿ, ಈ ವರ್ಷದಲ್ಲಿ 3 ಜರ್ಮನ್ ಚಾನ್ಸಲರ್ ಅವರೊಂದಿಗೆ ಚರ್ಚೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಇಂಡೋನೇಷ್ಯಾದ ಬಾಲಿಯಲ್ಲಿ ನಡೆದ 17ನೇ ಜಿ20 ಶೃಂಗಸಭೆಯಲ್ಲಿ ಪಾಲ್ಗೊಂಡ ಬಳಿಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೆಹಲಿಯತ್ತ ಪ್ರಯಾಣ ಬೆಳೆಸಿದ್ದಾರೆ. ಅಂತಾರಾಷ್ಟೀಯ ಹಣಕಾಸು ಸೇವೆಗಳ ಕೇಂದ್ರ ಪ್ರಾಧಿಕಾರ ಮತ್ತು ಭಾರತೀಯ ರಿಸರ್ವ್ ಬ್ಯಾಂಕ್ ನಿಯಂತ್ರಣ ಮತ್ತು ಮೇಲ್ವಿಚಾರಣೆಯಲ್ಲಿ ಸಹಕಾರ ನೀಡಲು ಪರಸ್ಪರ ಒಪ್ಪಂದಕ್ಕೆ ಸಹಿ ಹಾಕಿವೆ. ಒಪ್ಪಂದದ ಅನ್ವಯ ಹಣಕಾಸು ಸುರಕ್ಷತೆ, ಸ್ಥಿರತೆ, ಸದೃಢತೆಯನ್ನು ಬಲಪಡಿಸುವ ಉದ್ದೇಶ ಹೊಂದಲಾಗಿದೆ. ಇದರ ಜೊತೆಗೆ ಅತ್ಯುತ್ತಮ ವ್ಯಾಪಾರ ಅಭಿವೃದ್ಧಿ ಮತ್ತು ಆರ್ಥಿಕ ಬೆಳವಣಿಗೆಗೆ ಅನುಕೂಲಕರ ವಾತಾವರಣ ಖಾತ್ರಿಪಡಿಸುವುದಾಗಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಕೇಂದ್ರ ಬ್ಯಾಂಕ್ ಮತ್ತು ವಿತ್ತೀಯ ಬ್ಯಾಂಕ್ ಆಗಿದ್ದರೂ ಅಂತಾರಾಷ್ಟೀಯ ಹಣಕಾಸು ಸೇವಾ ಪ್ರಾಧಿಕಾರ ದೇಶಾದ್ಯಂತ ಸ್ಥಾಪಿಸಲಾದ ಕೇಂದ್ರಗಳಲ್ಲಿ ಹಣಕಾಸು ಸೇವೆ ಮತ್ತು ಅದರ ನಿರ್ವಹಣೆಯ ಜವಾಬ್ದಾರಿಯನ್ನು ನೋಡಿಕೊಳ್ಳಲಿದೆ. ರಾಷ್ಟ ರಾಜಧಾನಿ ದೆಹಲಿಯಲ್ಲಿ ವಾಯುಮಾಲಿನ್ಯ ನಿಯಂತ್ರಣ ಮತ್ತು ಯಮುನಾ ನದಿ ಸ್ವಚ್ಛಗೊಳಿಸುವ ವಿಷಯದಲ್ಲಿ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ವಿಫಲರಾಗಿದ್ದಾರೆ ಎಂದು ಬಿಜೆಪಿ ಟೀಕಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಡವರ ಅಭಿವೃದ್ಧಿಗೆ ತಂತ್ರಜ್ಞಾನದ ಬಳಕೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದನೆ. ಸ್ವಾವಲಂಬಿ ಭಾರತಕ್ಕೆ ಮಹಿಳೆಯರ ಸಬಲೀಕರಣ ಅಗತ್ಯ, ರಾಷ್ಟಪತಿ ದ್ರೌಪದಿ ಮುರ್ಮು. ಭಾರತಕ್ಕೆ ಅಧಿಕೃತವಾಗಿ ಜಿ20 ಅಧ್ಯಕ್ಷತೆ ಹಸ್ತಾಂತರ. ಹಣಕಾಸು ಸುರಕ್ಷತೆಗೆ ಅಂತಾರಾಷ್ಟ್ರೀಯ ಸೇವಾ ಪ್ರಾಧಿಕಾರದೊಂದಿಗೆ ಆರ್ಬಿಐ ಒಪ್ಪಂದ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಗಿಯಿತು. ಆಕಾಶವಾಣಿ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯುತ್ತಿರುವ ಬೆಂಗಳೂರು ಟೆಕ್ ಶೃಂಗಸಭೆ 2022 ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಕರ್ನಾಟಕ ಸರ್ಕಾರ. ಬೆಳ್ಳಿ ಹಬ್ಬ ಆಚರಿಸುತ್ತಿರುವ 2022 ಬೆಂಗಳೂರು ಟೆಕ್ ಶೃಂಗಸಭೆಯನ್ನು ಇಂದು ಬೆಳಿಗ್ಗೆ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉದ್ಘಾಟಿಸಿದರು. 3 ದಿನಗಳ ಕಾಲ ನಡೆಯಲಿರುವ ಈ ಶೃಂಗಸಭೆ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ಸ್ ಆಫ್ ಇಂಡಿಯಾ ಸಹಯೋಗದೊಂದಿಗೆ ಬೆಂಗಳೂರು ಅರಮನೆಯ ಆವರಣದಲ್ಲಿ ಏರ್ಪಡಿಸಲಾಗಿದೆ. ಟೆಕ್ ಫಾರ್ ನೆಕ್ಸ್ಟ್ ಜೆನ್ ಎಂಬುದು 2022 ಈ ಶೃಂಗಸಭೆಯ ಧ್ಯೇಯವಾಕ್ಯ. ವರ್ಚುವಲ್ ಮಾಧ್ಯಮದ ಮೂಲಕ ಉದ್ಘಾಟನೆ ಮಾಡಿ ಮಾತನಾಡಿದ ಪ್ರಧಾನಮಂತ್ರಿಯವರು, ಬೆಂಗಳೂರು ತಂತ್ರಜ್ಞಾನದ ತವರು, ದೇಶದ ಪ್ರಗತಿಗೆ ತಂತ್ರಜ್ಞಾನ ಮತ್ತು ಯುವ ಜನತೆ ಕಾರಣ ಎಂದು ನುಡಿದರು. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಇಂಡಿಯಾ, ನಮ್ಮ ಕನ್ನಡ ನಾಡಿಗೆ ಸ್ವಾಗತ. ಫ್ರೆಂಡ್ಸ್, ಬೆಂಗಳೂರು ಇಸ್ ದ ಹೋಮ್ ಆಫ್ ಟೆಕ್ನಾಲಜಿ ಅಂಡ್ ಥಾಟ್ ಲೀಡರ್ಶಿಪ್. ಇಟ್ ಈಸ್ ಅನ್ ಇನ್ಕ್ಲೂಸಿವ್ ಸಿಟಿ, ಇಟ್ ಈಸ್ ಆಲ್ಸೋ ಅನ್ ಇನೋವೇಟಿವ್ ಸಿಟಿ. ವಿ ಆರ್ ಯೂಸಿಂಗ್ ಅವರ್ ಟ್ಯಾಲೆಂಟ್ ಫಾರ್ ಗ್ಲೋಬಲ್ ಗುಡ್. ಇವನ್ ಇನ್ ಇಂಡಿಯಾ ದಟ್ ಇಂಪ್ಯಾಕ್ಟ್ ಈಸ್ ಬೀಂಗ್ ಸೀನ್. We are now the third largest startup hub in the world. We have over 81,000 recognized startups. Indian youth are being empowered by increasing tech access. India has many excellent factors coming together. Your investment and our innovation can do wonders. Your trust and our tech talent can make things happen. I invite you all to work with us as we lead the world in solving its problems. ಬೆಂಗಳೂರು ಟೆಕ್ ಶೃಂಗಸಭೆ 2022 ವರ್ಷಗಳ ರಜತೋತ್ಸವವಾಗಿದ್ದು, ಈ ಬೆಳ್ಳಿ ಹಬ್ಬದ ಅಂಗವಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸ್ಮರಣಿಕೆ ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು, ಪರಿಸರ ಸ್ನೇಹಿ ತಂತ್ರಜ್ಞಾನ ಮತ್ತು ಪರಿಸರ ಸ್ನೇಹಿ ಆವಿಷ್ಕಾರಕ್ಕೆ ತಮ್ಮ ಸರ್ಕಾರ ಹೆಚ್ಚು ಒತ್ತು ಕೊಡುತ್ತದೆ. ಬೆಂಗಳೂರಿನಿಂದ ಆಚೆ ಎಂಬ ಪರಿಕಲ್ಪನೆ ಇದೀಗ ಸಾಕಾರಗೊಳ್ಳುತ್ತಿದೆ. ಬೆಂಗಳೂರು ಸೇರಿದಂತೆ 6 ಹೈಟೆಕ್ ನಗರಗಳನ್ನು ಮುಂದಿನ ದಿನಗಳಲ್ಲಿ ಸ್ಥಾಪಿಸಲಾಗುವುದು ಎಂದು ತಿಳಿಸಿದರು. So I want to give a call in this important summit that we will have eco-friendly technology, eco-friendly innovations and eco-economics. These can really build the future. This can conserve and save our natural resources. We will do everything and anything possible to see that the technology goes beyond Bangalore, because we believe in the talent of the entire Karnataka. We have been facing a lot of challenges. The globe is shrinking. Whatever has been created, the natural resources are dwindling second by second. It's alarming. All the development has come with a cost. Hence, it is said that it is a stealing from the future. Whatever the technology, whatever the innovations, their goal should be to conserve. Their goal is to be to connect, so that the global thinking starts to save this planet. Innovations should bring down the digital divide which is happening all over the world. If this can be achieved, the other thing, better living, better technology, better enabling of technology, will certainly bring laurels to the technological world. We are building 6 new cities in Karnataka. I have come to a conclusion that we will have a startup park where it can be a multimodal park in different sectors, right from agri-tech to genomics, wherever, whatever you want, the startup park will be there. And this is also going to come in next 6 months. And this will be also very much closer to the airport. ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಐಟಿಬಿಟಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಡಾ ಸಿಎನ್ ಅಶ್ವತ್ಥನಾರಾಯಣ ಅವರು ಮಾತನಾಡಿ, ಸುಸ್ಥಿರ ಸಮಾಜದ ನಿರ್ಮಾಣಕ್ಕಾಗಿ ಸರಿಯಾದ ತಂತ್ರಜ್ಞಾನದ ಬಳಕೆಯಾಗಬೇಕು. ಬೆಂಗಳೂರು ಈ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಿದ್ದು, ಇದಕ್ಕಾಗಿ ಪ್ರತಿಯೊಬ್ಬರೂ ಜೊತೆಯಾಗಿ ಪ್ರಯತ್ನ ಮಾಡಬೇಕಿದೆ ಎಂದರು. Satisfied with whatever achievements has happened. The pursuit of excellence is a way forward. There is no shortcut. We need to look inwards and look forward to ensure that there is a real equitable, inclusive society. Addressing the challenges of the society, ensuring there is a real equitability and the quality of life. The quality of life is everything very important and sustainability. So keeping in mind the very mission of the entire world to make it a net zero emission world is a very important challenge which can be achieved with a right technology and with a right intervention. So the way forward, Bangalore has been